ಮರಿ. ಈಗ ಮುಖ್ಯವಾಗಿ ಈಗ ಮೀನುಗಳು ಸಾಮಾನ್ಯವಾಗಿ ಮಳೆಗಾಲ ಪ್ರಾರಂಭವಾದ ನಂತರ ಮರಿ ಹಾಕ್ತವೆ. ಹೌದು. ಈಗ ಮರಿ ದೊರೆಯೋದ್ರಿಂದ ಮುಖ್ಯವಾಗಿ ಮೀನು ಸಾಕಾಣಿಕೆ ಚಟುವಟಿಕೆ ಪ್ರಾರಂಭವಾಗುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ರೈತರು ಯಾವ ರೀತಿಯಾದಂತಹ ಒಂದು ತಯಾರು ಮಾಡ್ಕೋಬೇಕು ಅಂತೀರಿ? ಈಗ ಕೃಷಿಗಾಗಲಿ ಬೀಜ ಮೊದಲೇದು ಮುಖ್ಯ ಅವಶ್ಯಕ. ಇಲ್ಲಿ ಮೀನು ಸಾಕಾಣಿಕೆಗೂ ಕೂಡ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಮರಿ. ಈಗ ನೀವು ಹೇಳಿದ್ರಿ, ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಮಳೆಗಾಲ ಪ್ರಾರಂಭವಾದಾಗ ಮೀನುಗಳು ನಮಗೆ ಅಂದ್ರೆ ಸಾಕಾಣಿಕೆ ಯೋಗ್ಯವಾಗಿರ್ತಕ್ಕಂಥ ಮೀನುಗಳು ಸಾಮಾನ್ಯವಾಗಿ ಬೇಸಿಗೆ ಹಿಂಭಾಗ ಅಥವಾ ಮಳೆಗಾಲದ ಮುಂಭಾಗ ಅದಕ್ಕೆ ಅದು ಮೆಚೂರ್ ಆಗ್ತವೆ. ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ, ಕಾರಣ ಇದೆ, ನಿಸರ್ಗದಲ್ಲಿ ತನ್ನದೇ ಒಂದು ನೈಸರ್ಗಿಕ ಒಂದು ಸೆಲೆಕ್ಷನ್ ಮಾಡುತ್ತದೆ, ಆಯ್ಕೆ ಮಾಡ್ಕೊಳತ್ತೆ. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಮೀನು ಮಾತಾಡದೇ ಇರಬಹುದು ಯಾವ ಟೈಮ್ನಲ್ಲಾದ್ರೂ ಕೂಡ, ಬಟ್ ಅದಕ್ಕೆ ಸೆನ್ಸ್ ಇರ್ತದೆ. ಸೊ ಅಲ್ಲಿ ಏನಾಗುತ್ತೆ, ಬೇಸಿಗೆ ಕಾಲದಲ್ಲಿ ನಿಮ್ಗೆ ನಮಗೆಲ್ಲರಿಗೂ ಗೊತ್ತಿದೆ ನೀರು ಕಡಿಮೆ ಇರುತ್ತೆ, ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ, ಆಮೇಲೆ ಎಲ್ಲೋ ಒಂದ್ ಹತ್ರ ಮೀನಿಗೆ ಬೇಕಾಗಿರೋ ಆ ನೈಸರ್ಗಿಕ ಆಹಾರನ ಇರೋದಿಲ್ಲ, ಆಮೇಲೆ ನೀರು ಕಾದೋಗ್ಬಿಟ್ಟಿರುತ್ತೆ, ಆಮ್ಲಜನಕದ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿರುತ್ತೆ, ಅದಕ್ಕೆ ಬೇಕಾದ ನೈಸರ್ಗಿಕ ಆಹಾರ ಇರೋದಿಲ್ಲ. ಅದಕ್ಕೆ ಏನಾಗ ಅನ್ಸುತ್ತೆ ಅಂದ್ರೆ, ನಾನೇನಾದ್ರೂ ನನ್ನ ಮಕ್ಕಳನ್ನ ಇವತ್ತು ಹುಟ್ಟಿಸಿದ್ರೆ ಅವು ಯಾವ ಬದುಕಲ್ಲ. ಸೊ ಅದಕ್ಕೆ ಏನ್ ಮಾಡುತ್ತೆ ಅಂತಂದ್ರೆ, ಈಗ ಬೇಸಿಗೆ ಟೈಮ್ ಕೊನೆಗೆ ಅದು ಒಂಥರ ಪ್ರೌಢಾವಸ್ಥೆ ಬಂದ್ರೂ ಕೂಡ ಮಳೆಗಾಲ ತನಕ ಕಾಯ್ತಾ ಇರುತ್ತೆ. ಮಳೆಗಾಲ ಬಂದ ತಕ್ಷಣ ಏನಾಗುತ್ತೆ, ನೀರಿನಲ್ಲಿ ಸಾಕಷ್ಟು ಅದಕ್ಕೆ ಬೇಕಾಗಿರುತ್ತೆ ಒಂದು ವಾತಾವರಣ ಅಂದ್ರೆ ನೀರು, ಅದರಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ, ನಿಮಗೆ ಉಷ್ಣತೆ ಬಹಳಷ್ಟು ಕಡಿಮೆ ಆಗ್ಬಿಡುತ್ತೆ ಒಂದೇ ಸರಿಗೆ. ಆಮೇಲೆ ಮಳೆ ಬಂದಾಗ ಏನಾಗುತ್ತೆ, ಎಲ್ಲಾ ಕಡೆಯಿಂದ ರೊಜ್ಜು ಎಲ್ಲ ಇದು ಶೇಖರಣೆ ಆಗಿ ಅದು ಒಂದು ಫಲವತ್ತತೆ ಆಗಿ ನೀರಿಗೆ ಫಲವತ್ತತೆ ಜಾಸ್ತಿ ಆಗುತ್ತೆ, ಅಲ್ಲಿ ಮೀನಿಗೆ ಬೇಕಾಗ ನೈಸರ್ಗಿಕ ಆಹಾರ ಜಾಸ್ತಿ ಆಗುತ್ತೆ, ಉಷ್ಣ ಕಡಿಮೆ ಆಗುತ್ತೆ, ರಸಸಾರದ ಸ್ಥಿರತೆ ಕಾಣ್ತೀವಿ. ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದೇ ಮಾತನ್ನ ಹೇಳಬೇಕು ಅಂದ್ರೆ, ಮೀನಿಗೆ ಬೇಕಾಗಿರ್ತಕ್ಕಂಥ ಒಂದು ಪರಿಪೂರ್ಣವಾದ ವಾತಾವರಣ ಸೃಷ್ಟಿ ಆಗುತ್ತೆ. ಸೊ ಅದನ್ನ ಸೆನ್ಸ್ ಮಾಡ್ಕೊಂಡು ಮೀನ್ ಏನ್ ಮಾಡುತ್ತೆ, ಆ ಈ ಟೈಮಲ್ಲಿ ನನಗೆ ಮರಿ ಹಾಕಿದ್ರೆ ನನ್ನ ಮಕ್ಕಳುಗಳು ಮುಂದೆ ಬದುಕುತ್ತವೆ, ಬದುಕು ಬೆಳೀತವೆ, ಉಳ್ಕೊಳ್ತವೆ ಅಂತ ಗ್ಯಾರಂಟಿ ಮಾಡಿಕೊಂಡು ಈ ಟೈಮಲ್ಲಿ ನಾವು ಸಾಮಾನ್ಯ ಮರಿ ಹಾಕ್ಲಿಕ್ಕೆ ಅವು ಪ್ರಯತ್ನ ಪಡ್ತವೆ. ಇನ್ನು ಮುಖ್ಯವಾಗಿ ನಮ್ಮ ಒಳನಾಡು ಮೀನು ಸಾಕಾಣಿಕೆಗೆ ಯೋಗ್ಯವಾದಂತಹ ಮೀನಿನ ತಳಿಗಳು ಯಾವ್ಯಾವು, ಅವುಗಳ ವಿಶೇಷತೆಗಳು ಏನೇನು ಅಂತೀರಿ? ಈಗ ಮೀನಿನಲ್ಲಿ ಏನಾಗುತ್ತೆ ಅಂದ್ರೆ, ಒಳನಾಡಿನಲ್ಲೇ ತಗೊಂಡ್ರೆ ಸುಮಾರು ನಮ್ಮ ದೇಶದಲ್ಲಿ ಒಂದು 2,500 ವಿವಿಧ ತಳಿಗಳ ಮೀನಿದವೆ. ಎಲ್ಲವೂ ಕೂಡ ಕೃಷಿಗೆ ಅಥವಾ ನಮ್ಮ ಕಮರ್ಷಿಯಲ್ ಅಂತ ಹೇಳ್ತೀವಿ ಸಾಕಾಣಿಕೆ ಯೋಗ್ಯವಾಗಿಲ್ಲ. ಈ ನಮ್ಮ ದೇಶದಲ್ಲಿ ಅಂತ ಹೇಳಿದ್ರೆ ಗೆಂಡೆ ಮೀನುಗಳು ಅಂತ ಹೇಳ್ತೀವಿ ನಾವು, ಸಾಮಾನ್ಯವಾಗಿ ಗಂಗಾ ನದಿ ಮೂಲದ ಗೆಂಡೆ ಮೀನುಗಳು ಅಂತ. ಇವು ಕಟ್ಲಾ, ರೋಹು, ಮೃಗಾಲ್ ಇರ್ಬೋದು, ಅಥವಾ ವಿದೇಶದಿಂದ ತಂದು ನಮ್ಮ ದೇಶದಲ್ಲಿ ಇವತ್ತು ಆಲ್ರೆಡಿ ನಮಗೆ ಒಂದು ಹೊಂದ್ಕೊಂಡಿರ್ತಕ್ಕಂಥ ಹುಲ್ಗೆಂಡೆ ಇರ್ಬೋದು ಅಥವಾ ಬೆಳ್ಳಿಗೆಂಡೆ ಇರ್ಬೋದು, ಸಾಮಾನ್ಯ ಗೆಂಡೆ ಮೀನು ಇರ್ಬೋದು, ಇವು ಸಾಮಾನ್ಯವಾಗಿ ಇವತ್ತು ಕೂಡ ಈ ಇದರಲ್ಲಿ ನಮ್ಮ ಈ ಗೆಂಡೆ ಮೀನುಗಳಿದಾವಲ್ಲ, ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗ್ತಿರ್ತಕ್ಕಂಥ 80% ಒಳನಾಡು ಮೀನಿಗೆ ಈ ಮೀನುಗಳು ಮೂಲ ಅಂತ ಹೇಳಬಹುದು. ಒಂದು ಇದರಲ್ಲಿ ಏನಿದೆ ಅಂತಂದ್ರೆ, ಈ ಮೀನುಗಳು ನದಿನಲ್ಲಿ ಸುಲಭವಾಗಿ ಮರಿ ಮಾಡ್ತವೆ. ಬಟ್ ಆದ್ರೆ ನಮ್ಮಲ್ಲಿ ಏನು, ಈ ನಮ್ಮಂತ ಈ ಇಡ್ಕಟ್ಟಿನ ಒಂದು ಪರಿಸರ ಅಂತ ಹೇಳ್ತೀವಲ್ಲ, ಹೊಂಡ ಇರ್ಬೋದು ಅಲ್ಲಿ ಸರಿ ಮರಿ ಮಾಡಲ್ಲ. ಸೊ ನಾವು ಇಂಜೆಕ್ಷನ್ ಕೊಟ್ಬಿಟ್ಟು ಮರಿ ಮಾಡಿಸ್ಬೇಕಾಗತ್ತೆ ಇಲ್ಲಿ. ಸೊ ಅದೊಂದು ಇದರಲ್ಲಿ ಕೃತಕವಾಗಿ ನಾವು ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಅದಕ್ಕೆ ಅದು ಮರಿ ಮಾಡಲ್ಲ ಅಂದ್ರೆ ಪ್ರಚೋದನೆ ಕೊಡ್ಬೇಕಾಗತ್ತೆ. ಅದೊಂದು ಕೆಲಸವನ್ನ ನಾವು ಮುಖ್ಯವಾಗಿ ಮಾಡ್ಬೇಕು. ಯಾಕಂದ್ರೆ ಅದು ಏನಾಗುತ್ತೆ, ಅದರಲ್ಲಿ ಬಹಳಷ್ಟು ನಮ್ಗೆ ಏನಾಗುತ್ತೆ ಅಂದ್ರೆ, ಈ ಡಿಸ್ಅಡ್ವಾಂಟೇಜ್ ಇಂದ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಯಾಕಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಮೀನನ್ನು ಆಯ್ಕೆ ಮಾಡಿಕೊಂಡು ಮರಿ ಉತ್ಪಾದನೆ ಮಾಡಬಹುದು. ಮರಿ ಯೂನಿಫಾರ್ಮ್ ಸೈಜ್ ಅಂದ್ರೆ ಒಂದೇ ಗಾತ್ರದ ಮೀನು ಮರಿಗಳನ್ನ ನೋಡೋದು, ಬೇಕಾದಾಗ ಕೂಡ ನಮಗೆ ಯಾವಾಗ ಬೇಕೋ ಮೀನು ಮರಿನ ಅವಾಗ ಮೀನು ಮರಿ ಉತ್ಪತ್ತಿ ಮಾಡ್ಕೋಬಹುದು. ಹಾಗಾಗಿ ನಮ್ಗೇನಾಗುತ್ತೆ ಅಂದ್ರೆ, ಒಂದು ನಮ್ಮ ಆ ಎಲ್ಲಾ ಚಟುವಟಿಕೆ ನಮ್ಮ ಕೈಯಲ್ಲಿದ್ದಂಗೆ ಆಗುತ್ತೆ, ಕಂಟ್ರೋಲ್ ಆಗಿದ್ದಂಗೆ ಆಗುತ್ತೆ. ಇನ್ನು ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಸಾಕುವಂತ ಮೀನಿನ ತಳಿಗಳು ಯಾವ್ಯಾವು, ಮತ್ತೆ ಹೆಚ್ಚು ಒಂದು ಮರಿಗಳನ್ನು ಉತ್ಪಾದನೆ ಮಾಡುವಂತ ತಳಿಗಳು ಯಾವ್ಯಾವು ಅಂತೀರಿ? ಈಗ ನಮ್ಮ ದೇಶದಲ್ಲೇನೆ ಅಂತ ಹೇಳ್ಬೋದು, ಯಾಕಂದ್ರೆ ನಮ್ಮ ರಾಜ್ಯದಲ್ಲೂ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ರಾಜ್ಯದಲ್ಲೂ ಕೂಡ ಈಗ ನಾನು ಈಗಾಗಲೇ ಗೆಂಡೆ ಮೀನು, ಕಟ್ಲಾರು, ಹೋ ಮೃಗಾಲ್ ಇರ್ಬೋದು, ಈಗ ಹುಲ್ಗೆಂಡೆ ಇರ್ಬೋದು ಅಥವಾ ಬೆಳ್ಳಿಗೆಂಡೆ ಇರ್ಬೋದು, ಸಾಮಾನ್ಯ ಗೆಂಡೆ ಇರ್ಬೋದು, ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತಿಲಾಪಿ ಅಂತ ಮೀನ್ ಸಾಕ್ತಿದ್ದಾರೆ, ಆಮೇಲೆ ಪಂಗೇಶಿಯಸ್ ಅಂತ ಮಾಡ್ತಾರೆ, ಇನ್ನೂ ಇತ್ತೀಚೆಗೆ ಅಂತ ರೂಪಚಂದ್ ಅಂತ ಸಾಕ್ತಾ ಇದಾರೆ. ಬಟ್ ಏನಂದ್ರೆ, ತಿಲಾಪಿಯ ಒಂದು ಬಿಟ್ರೆ ಸ್ವಲ್ಪ ಅಲ್ಪ ಸ್ವಲ್ಪದಲ್ಲಿ ಮರಿ ಮಾಡ್ತಾ ಇದಾರೆ, ಬಟ್ ಇವ್ಯಾವನ್ನು ಕೂಡ ಬೇರೆ ಕಡೆಯಿಂದ ತಂದ್ಬಿಟ್ಟು ನಮಗೆ ಸಾಕಣೆ ಮಾಡ್ತಾ ಇದಾರೆ. ಅಂದ್ರೆ ಈಗ ನಮ್ಮಲ್ಲಿ ಸಾಕಷ್ಟು ಸಣ್ಣ ಮರಿಗಳನ್ನು ಕೂಡ

ಅಂತ. ಆಮೇಲೆ ಆಹಾ ಇದು ಮೀನಿನಲ್ಲಿ ಸಾಮಾನ್ಯ ಖರ್ಚು ಜಾಸ್ತಿ ಬರೋದಂದ್ರೆ ಇದಕ್ಕೇನೆ ನಮಗೆ ಆಹಾರಕ್ಕೇನೆ, ಆಹಾರಕ್ಕೆ ಶೇಕಡ 60-70% ಖರ್ಚು ಬರ್ತದೆ. ಅದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಕ್ ಫೀಡಿಂಗ್ ಮಾಡ್ತಾರೆ. ಬ್ಯಾಕ್ ಫೀಡಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಆಹಾರ ಪೋಲಾಗೋದು, ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ. ಸೊ ಈ ತರ ಮಾಡಿದಾಗ ಏನಾಗುತ್ತೆ, ನಮ್ಗೆ ಮಾಡಿದಾಗ ಒಂದು ತಜ್ಞರ ಸಲಹೆ ಪಡ್ಕೊಂಡು ನಾವು ವೈಜ್ಞಾನಿಕವಾಗಿ ಮಾಡಿದ್ದೆ ಆದ್ರೆ ಮೀನ್ ಕೃಷಿನ ಒಂದ್ ಎಕರೆಗೆ ಸಾಮಾನ್ಯವಾಗಿ ಒಂದು 4-5 ಟನ್ ಕೆಲವರಲ್ಲಿ 5 ಟನ್ ತನಕ ಮೀನ್ ತೆಗೆದಿದ್ದಾರೆ. ಅದಷ್ಟು ಮಟ್ಟಿಗೆ ಇದು ನಮ್ಮ ಗೆಂಡೆ ಮೀನುಗಳು ನಾನು ಹೇಳ್ತಾ ಇರೋದು. ಅದ್ರ ಜೊತೆಗೆ ಆಧುನಿಕ ಪದ್ಧತಿನಲ್ಲಿ ನೀವೇನಾದ್ರೂ ಏರೇಟರ್ ಸಲೈಟರ್ ಗಾಳಿ ಯಂತ್ರ ಅದೆಲ್ಲ ಮಾಡಿದ್ರೆ 1 ಎಕರೆಗೆ 10 ಟನ್ ತನಕ ತೆಗಿಬಹುದು. 10 ಟನ್ ಅದೇ ನಾವು ಆಮ್ಲಜನಕ ಆಮ್ಲಜನಕ ಕೊರತೆ ಆಗದಂಗೆ ನೋಡ್ಕೋಬೇಕಾಗತ್ತೆ, ಅಮೋನಿಯಾ ಅಲ್ಲಿ ಜಾಸ್ತಿ ಆಗದಂಗೆ ನೋಡ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಕೇರ್ ತಗೊಂಡಾಗ ಮೀನು ಉತ್ಪತ್ತಿ ಸಾಮಾನ್ಯ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತಿಲಾಪಿ ಅಂತ ಬಂದಿದೆ ಮೀನು. ಅದರದ್ದು ಏನಪ್ಪಾ ಅಂದ್ರೆ ಗುಣ ವಿಶೇಷ ಅಂತಂದ್ರೆ ಈ ಸಾಮಾನ್ಯ 350-400 ಗ್ರಾಂ ಬೆಳೆದ ತಕ್ಷಣನೇ ನಾವು ಮಾರುಕಟ್ಟೆಗೆ ಕಳಿಸ್ಬೋದು. ಅದು 2 ಬೆಳೆ ತೆಗಿಬಹುದು ಒಂದು ವರ್ಷಕ್ಕೆ, 2 ಬೆಳೆ ತೆಗಿಬಹುದು. ಸೊ ಅಲ್ಲಿ ಹೆಂಗಿದೆ ಅಂದ್ರೆ ಇವತ್ತಿನ ತಾಂತ್ರಿಕತೆ ಅಂದ್ರೆ ಈ ರೈತ ಸರ್ ನನ್ನ ಹತ್ರ ದುಡ್ಡಿದೆ ನಾನು 5 ಟನ್ ತೆಗಿತೀನಿ ಅಂದ್ರೆ 5 ಟನ್ಗೆ ಆಗೋಷ್ಟು ತಾಂತ್ರಿಕತೆ ಇದೆ. ಇಲ್ಲ ನನ್ನ ಹತ್ರ ಹಣ ಇದೆ ನಾನು ಜಾಸ್ತಿ ಖರ್ಚು ಮಾಡಿ ನಾನು ಜಾಸ್ತಿ ದುಡಿತೀನಿ ಅಂದ್ರೆ 10 ಟನ್ ತನಕ ತೆಗಿಬಹುದು, 20 ಟನ್ ತೆಗಿಬಹುದು. ಅದು ಅದರಿಂದ ಕಸ್ಟಮೈಸ್ಡ್ ಅಂತ ಹೇಳ್ತೀವಲ್ಲ ಆ ತರ ರೈತರಿಗೆ ಒಂದು ಆಗ್ಬಹುದು, ರೈತರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ. ಹೌದು, ಇದೇ ತರ ಅನುಗುಣವಾಗಿ ತಂತ್ರಜ್ಞಾನ ಇದೆ, ತಂತ್ರಜ್ಞಾನ ಇದೆ. ಅದ್ರ ಜೊತೆ ಪಂಗೇಸಿಯಸ್ ಮೀನ್ ಇದೆ, ಪಂಗೇಸಿಯಸ್ ಮೀನ್ ಕೂಡ ಅಷ್ಟೇ, ಅದು ಏರಿಯಲ್ ಬ್ರೀತರ್ ಅಂತ ಹೇಳ್ತೀವಿ, ಗಾಳಿ ಉಸಿರಾಡತಕ್ಕಂತ ಮೀನು. ಸೊ ಅದನ್ನು ಕೂಡ ಅಷ್ಟೇ, ನೀವು ಎಷ್ಟು ಅಂದ್ರೆ ಒಂದು 10-18 ಟನ್ ತನಕ ತೆಗಿಬಹುದು ಒಂದ್ ಎಕರೆಗೆ. ಬಟ್ ಅಷ್ಟೇ ಫೀಡ್ ಹಾಕ್ಬೇಕಾಗತ್ತೆ, ಆಹಾರ ಹಾಕ್ಬೇಕಾಗತ್ತೆ ಒಂದು. ಆಮೇಲೆ ತೀರಾ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ರೀಸರ್ಕ್ಯುಲೇಟರ್ ಸಿಸ್ಟಮ್ ಅಂತ ಬಂದಿದೆ, ಅದಂತೂ ಅದ್ಭುತ. ಅದು ಏನಂತಂದ್ರೆ ನಿಮಗೆ ಬಹಳಷ್ಟು ಖರ್ಚು ಬರುತ್ತೆ ಬಟ್ ಅಷ್ಟೇ ಲಾಭ ಬರುತ್ತೆ. ಅಲ್ಲೆಲ್ಲ ನಿಮಗೆ ಒಂದು ಲೀಟರ್ಗೆ ಇಷ್ಟು ಮೀನು ಅಂತ ತೆಗಿತಾರೆ, ಅಲ್ಲಿ ಲೀಟರ್ ನೀರು ಹಾಕಿದ್ರೆ ಇಷ್ಟು ಅಂತ ತೆಗಿತಾರೆ. ಸಾಮಾನ್ಯವಾಗಿ ಒಂದು 40,000 ನೀರು ಹಿಡಿತಕ್ಕಂಥ ಟ್ಯಾಂಕ್ನಲ್ಲಿ ನೀವು ಕಂಪ್ಲೀಟ್ ಅದೇನು ರೀಸರ್ಕ್ಯುಲೇಟರ್ ಸಿಸ್ಟಮ್ ಅಳವಡಿಸಿದ್ದೇ ಆದರೆ, ಉದಾಹರಣೆ ನಾವು ಹೈದರಾಬಾದಲ್ಲಿ ನೋಡಿದ್ದೀವಿ, ಒಂದು 1.5 ಎಕರೆಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅವ್ರಿಗೆ 1.5 ಕೋಟಿ ರೂಪಾಯಿ ಖರ್ಚು ಬಂದಿದೆ. ಬಟ್ ಏನಂದ್ರೆ ಉತ್ಪತ್ತಿ 1 ವರ್ಷಕ್ಕೆ 250-260 ಟನ್ ತನಕ ಬರುತ್ತೆ ಉತ್ಪತ್ತಿ, ಅಷ್ಟೇ ಉತ್ಪತ್ತಿ ಬರುತ್ತೆ. ಸೊ ರೀಸರ್ಕ್ಯುಲೇಟರ್ ಸಿಸ್ಟಮ್ನ ಇತ್ತೀಚಿನ ತಾಂತ್ರಿಕತೆನಲ್ಲೂ ಕೂಡ ಚಿಕ್ಕ ಚಿಕ್ಕದಾಗಿ ಮಾಡೋ ಒಂದು ಪ್ರಯತ್ನ ನಡೆದಿದೆ. ಕೆಲವರು ಬೆಂಗಳೂರು ಒಂದು ಒಬ್ಬರು ಇಬ್ಬರು ಮಾಡಿದ್ದಾರೆ ಈಗಾಗಲೇ. ಇನ್ನ ಒಂದು ವಿಶೇಷತೆ ಅಂತಂದ್ರೆ ಅಕ್ವಾಫೋನಿಕ್ಸ್ ಅಂದ್ರೆ, ಅಕ್ವಾಫೋನಿಕ್ಸ್ ಅಂದ್ರೆ ತರಕಾರಿ ಮತ್ತೆ ಮೀನನ್ನು ಜೊತೆ ಜೊತೆಯಾಗಿ ಬೆಳೆಯತಕ್ಕಂಥದ್ದು ಸಾಕುವಂತದ್ದು. ಇಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಮೀನಿಗೆ ನಾವು ಆಹಾರ ಹಾಕ್ತಿವಿ, ಆಹಾರ ಹಾಕಿದಾಗ ಏನಾಗುತ್ತೆ ಕೆಲವು ಅಷ್ಟು ಉಳಿದಿರ್ತದೆ ಆಹಾರ. ಆಮೇಲೆ ಅದ್ರ ಜೊತೆಗಡೆಗೆ ಅದ್ರದ ಒಂದು ಮಲಮೂತ್ರ ವಿಸರ್ಜನೆ ಆಗುತ್ತಲ್ಲ, ಅದು ಏನಾಗುತ್ತೆ ಅಂದ್ರೆ ಈ ಗಿಡಗಳಿಗೆ ಅಂದ್ರೆ ಗಿಡಗಳಿಗೆ ತರಕಾರಿಗೆ ಅದೊಂದು ಪೋಷಕಾಂಶ ಆಗುತ್ತೆ. ಆ ಪೋಷಕಾಂಶಗಳು ನೀರಿನಲ್ಲಿ ಕರಗಿರ್ತಕ್ಕಂಥ ಪೋಷಕಾಂಶಗಳನ್ನ ಬೇಗ ಬೇಗ ಅವ್ರು ನೀರಿನಲ್ಲಿ ಇರ್ಕೊಂಡ್ಬಿಟ್ಟು ಬೇಗ ಬೇಗ ಬೆಳೀತವೆ. ಓಹೋ, ತರಕಾರಿಗಳು ಆ ತರಕಾರಿಗಳಿಂದ ಬಂದಿರತಕ್ಕಂಥ ನೀರು ಫಿಲ್ಟರ್ ಆಗಿ ಬಂದಿರುತ್ತೆ, ಅಲ್ಲಿ ಮತ್ತೆ ಫಿಲ್ಟರ್ನ ಅಳವಡಿಸಿರ್ತಾರೆ, ಅದು ಫಿಲ್ಟರ್ ಆಗಿ ಮತ್ತೆ ಬಂದು ಹೊರಗಡೆ ಮತ್ತೆ ಶುದ್ಧವಾದ ನೀರು ಅದೇ ನೀರು ತೊಟ್ಟಿ ಬರುತ್ತೆ. ಸೊ ಇದೊಂದು ಇದು ಅಂತ. ಇನ್ನ ಇತ್ತೀಚಿನ ಬಯೋಪ್ಲಾಕ್ ಸಿಸ್ಟಮ್ ಅಂತ ಮಾಡಿದ್ರೆ ಅಲ್ಲಿ ನಾವು ಏರ್ ಬ್ಲೋಯರ್ಸ್ ಮತ್ತೆ ಏರ್ ಡಿಫ್ಯೂಸರ್ಸ್ ಇಡ್ತೀವಿ. ಅಲ್ಲಿ ಸಾಮಾನ್ಯವಾಗಿ ಇದನ್ನ ಸ್ವಲ್ಪ ಖರ್ಚು ಜಾಸ್ತಿ ಬರೋದ್ರಿಂದ ಏರೇಟರ್ಸ್ ಇರಬೇಕು, ಜನರೇಟರ್ ಇರಬೇಕು, ಇದೆಲ್ಲ ಇರೋದ್ರಿಂದ ಸಾಮಾನ್ಯವಾಗಿ ಹೆಚ್ಚು ಬೆಲೆ ಬಾಳತಕ್ಕಂಥ ಮೀನುಗಳನ್ನು ಬೆಳೆಸಲಿಕ್ಕೆ ಸೀಗಡಿ ಅಂತ ಮೀನು ಬೆಳೆಸಲಿಕ್ಕೆ ಉಪಯೋಗಿಸ್ತಿದ್ದಾರೆ. ಇದು ಒಂದು ಹೊಸ ತಾಂತ್ರಿಕತೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ನಾವು ಮೀನು ಹೊಂಡ ತಯಾರು ಮಾಡ್ಕೋಬೇಕಾದ್ರೆ ಯಾವ ರೀತಿಯಾದಂತ ಜಮೀನು ಅಥವಾ ಮಣ್ಣು ಒಳ್ಳೇದು ಅಂತ. ಈ ಸಾಮಾನ್ಯವಾಗಿ ನಾವ್ ಏನ್ ಹೇಳ್ತೀವಿ, ಇತ್ತೀಚಿನ ದಿನಗಳಲ್ಲಿ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ ಕಡಿಮೆ ಆಗ್ತಾನೆ ಇದೆ. ಹೌದೌದು, ಈಗ ಅಂತ ಸಂದರ್ಭದಲ್ಲಿ ನಾವು ಮೀನ್ ಸಾಕಣೆ ಜಾಸ್ತಿ ಲಾಭ ಬರ್ತದೆ ಅಂತೇಳಿ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಬಳಸಿ ನಾವು ಮಾಡೋದಾದ್ರೆ ಇನ್ನ ಅದು ನಮ್ಮ ಭೂಮಿ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ. ಅದಕ್ಕೆ ಈಗ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಈ ಕಾವೇರಿ ಇರ್ಬೋದು, ನಮ್ಮಲ್ಲಿ ತುಂಗಭದ್ರ ಇರ್ಬೋದು, ಕೃಷ್ಣಾ ಇರ್ಬೋದು, ಇಂತ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು 1.5 ಲಕ್ಷ ಎಕ್ಟರ್ ಅಷ್ಟು, ಸುಮಾರು 1.5-2 ಲಕ್ಷ ಎಕರೆ ಅಷ್ಟು ಸವಳು ಜವಳು ಮತ್ತೆ ಜೌಗ್ ಪ್ರದೇಶ ಇದೆ. ಸೊ ಅಂತ ಪ್ರದೇಶನ ನಾವೇನಾದ್ರೂ, ಯಾಕಂದ್ರೆ ಅದು ಕೃಷಿಗೆ ಯೋಗ್ಯವಾಗಿರಲ್ಲ. ಸೊ ಅಂತ ಪ್ರದೇಶದಲ್ಲಿ ನಾವೇನಾರ ಮೀನ್ ಸಾಕಣೆ ಮಾಡ್ಕೊಂಡು ಹೊಂಡ ಮಾಡ್ಕೊಂಡು ನಾವೇನಾರ ಮಾಡಿದ್ದೆ ಆದ್ರೆ ಇಡೀ ನಮ್ಮ ದೇಶದಲ್ಲಿ ಕರ್ನಾಟಕನ ಒಂದು ಅತ್ಯಂತ ಅತಿ ಹೆಚ್ಚು ಮೀನು ಉತ್ಪತ್ತಿ ಮಾಡತಕ್ಕಂತ ಒಂದು ರಾಜ್ಯವನ್ನಾಗಿ ಮಾಡ್ಲಿಕ್ಕೆ ನಮ್ಮ ಪ್ರಯತ್ನ ಮಾಡಬಹುದು.